ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಕಳೆನಾಶಕ ಟೂ ಫೋರ್ ಡಿ ಲವಣ ಕೊಬ್ಬರ ನೀರಾಗ ಕನಸನೇ ಬೇಕು.